ಅಗಹರ ಶಿವನಿಂದ ಚರಣರನು ಬಲ್ಲದಿ ಅಗಹರ ಶಿವನಿಂದ ಚರಣರನು ಬಲ್ಲದಿ ದಗಿಸಿ ದುರ್ಗುಣ ಸೆಳೆದು ಕೊಲ್ಲದಲೆ ದಗಿಸಿ ದುರ್ಗುಣ ಸೆಳೆದು ಕೊಲ್ಲದಲೆ ಯಾಕೆಯನ್ನ ಮಗವೇನ ಶೋಕವನ್ನು ತಂದು ಪ್ರೀತಿಯಿಂದಲಿ ತಾನೆ ಎತ್ತಿ ಕೊಂಬಂತೆ ಭೂತ